ಆಕಾಶವಾಣಿ ಮಡಿಕೇರಿ ರೈತ ಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಾಫಿ ಕನ್ನಡಿ. ಮಾಲಿಕೆಯಲ್ಲಿ ರೋಬಸ್ಟ ಕಾಫಿ ಬೆಳೆಯುವ ಕೃಷಿಕರಿಗೆ ಸಲಹೆಗಳನ್ನು ನೀಡುತ್ತಾರೆ ಕಾಫಿ ಮಂಡಳಿಯ ನಿವೃತ್ತ ಜಂಟಿ ನಿರ್ದೇಶಕರಾದ ಅಚ್ಚುಡ ಪಿ ಅನಂತಕುಮಾರ್. ಕಾಫಿ ಬೆಳೆ ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೇ, ಕೊಡಗು ಜಿಲ್ಲೆಯಲ್ಲಿ ರೋಬಸ್ಟ ಕಾಫಿಯನ್ನ ಬಹಳಷ್ಟು ಜನ ಕಾಫಿ ಬೆಳೆಗಾರರು ಆದ್ಯತೆ ಕೊಟ್ಟುಕೊಂಡು ಸಾಗುವಳಿ ಮಾಡ್ತಾರೆ. ಅರೇಬಿಕಾ ಕಾಫಿನೂ ಇದೆ. ಸೋಮವಾರಪೇಟೆ ತಾಲೂಕಿನಲ್ಲಿ ಹೆಚ್ಚಾಗಿ ಅರೇಬಿಕಾ ತಳಿಯ ಕಾಫಿ ಕಾಣಸಿಗುತ್ತೆ. ಉಳಿದಂತೆ ಕೊಡಗಿನ ಬಹಳಷ್ಟು ಭಾಗಗಳಲ್ಲಿ ರೋಬಸ್ಟವನ್ನು ನಾಟಿ ಮಾಡಲಾಗಿದೆ. ಇನ್ನೂ ನಾಟಿ ಮಾಡೋರಿದ್ದಾರೆ, ಅರೇಬಿಕಾವನ್ನು ತೆಗೆಯೋರಿದ್ದಾರೆ. ರೋಬಸ್ಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಅದರ ಆಗುಹೋಗುಗಳನ್ನು ಗಮನಿಸ್ತಿದ್ದಾರೆ. ಅರೇಬಿಕಕ್ಕಿಂತ ರೋಬಸ್ಟ ಕೆಲಸಗಳನ್ನು ಹೆಚ್ಚು ತೆಗೆದುಕೊಳ್ಳೋದಿಲ್ಲ, ಖರ್ಚು ಕಡಿಮೆ ಮತ್ತು ಲಾಭನೂ ಅಧಿಕವಾಗಿ ಸಿಗುತ್ತನ್ನೋ ಒಂದು ಮಾತುಗಳನ್ನು ನಾವು ಕೇಳ್ತಿದ್ದೀವಿ. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ರೋಬಸ್ಟ ಕಾಫಿಯನ್ನು ಬೆಳೆಯುವಾಗ ಏನೇನು ಅಂಶಗಳನ್ನು ಗಮನಿಸಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ಮಾತನಾಡುತ್ತಿದ್ದಾರೆ ಕಾಫಿ ಮಂಡಳಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಕೆಲಸ ಮಾಡಿರುವ ಮಡಿಕೇರಿ ತಾಲೂಕು ಪಾಲೂರು ನಿವಾಸಿಯಾಗಿರುವ ಅಚ್ಚುಡ ಪಿ ಅನಂತಕುಮಾರ್ ಅವರು. ಅನಂತಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ವಿಜಯ ಅಂಗಡಿ ಅವರೇ. ತಾವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಕಾಫಿ ಮಂಡಳಿಯಲ್ಲಿ? ನಾನು ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡಿದೆ. ನನ್ನ ಒಂದು 34 ವರ್ಷ ಸರ್ವಿಸ್ನಲ್ಲಿ 16 ವರ್ಷ ಕೊಡಗಿನಲ್ಲಿ ಬೇರೆ ಬೇರೆ ಹಂತದಲ್ಲಿ ಅಂದ್ರೆ ಬೇರೆ ಬೇರೆ ಲೆವೆಲ್ ಅಲ್ಲಿ ನಾನು ವರ್ಕ್ ಮಾಡಿದೆ. ಅದಲ್ಲದೆ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಒರಿಸ್ಸಾ ಹಾಗೂ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಕೆಲಸ ಮಾಡಿದ ಅನುಭವ ಇದೆ ನನಗೆ. ಯಾವಾಗ ನಿವೃತ್ತಿ ಆದ್ರಿ? 2020 ಆಗಸ್ಟ್ ತಿಂಗಳಲ್ಲಿ ನಿವೃತ್ತಿ ಆಗಿದೆ. ಪಾಲೂರಿನಲ್ಲಿ ನಿಮ್ದು ತೋಟ ಇದೆ, ಹಾಗೆ ಕಾಫಿ ಬೆಳೆಯ ಸಂಪರ್ಕ ಈಗಲೂ ಇದೆ. ನಿಮ್ದೇ ಆದ ಕಾಫಿ ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತದ್ರಿ. ಕೊಡಗಿನಲ್ಲಿ ಅನೇಕ ಜನ ಕಾಫಿ ಬೆಳೆಗಾರರು ರೋಬಸ್ಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ಹಿನ್ನೆಲೆಯಲ್ಲಿ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ತಮ್ಮ ಸಲಹೆಗಳನ್ನು ನೀಡಬೇಕು. ಬೀಜದ ಆಯ್ಕೆಯಿಂದ ಹಿಡಿದು ಜಮೀನಿನ ಆಯ್ಕೆ ಅಥವಾ ನೆರಳಿನ ಮರಗಳು ಮತ್ತೆ ಮುಂದುವರೆದಂತೆ ತಳಿ ಮತ್ತಿತರೆ ಸಂಗತಿಗಳ ಬಗ್ಗೆ ತಾವು ಉಲ್ಲೇಖ ಮಾಡಿ. ಕೊಡಗಿನಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ರೋಬಸ್ಟ ಬೆಳೆಯುವುದನ್ನು ಕಾಣ್ತಾ ಇದ್ದೀವಿ. ಸುಮಾರು 75 ಭಾಗಗಳಲ್ಲಿ ಹೆಚ್ಚಾಗಿ ರೋಬಸ್ಟವನ್ನೇ ಬೆಳೀತಾ ಇದ್ದೀವಿ. ಅಂದ್ರೆ ಇಲ್ಲಿಯ ಭೌಗೋಳಿಕ ಅಂಶಗಳು ಅಂದ್ರೆ ಸಮುದ್ರ ಮಟ್ಟದಿಂದ ಇರುವಂತ ಎತ್ತರ, ಮಳೆಯ ಪ್ರಮಾಣ ಹಾಗೂ ಇಲ್ಲಿಯ ಮಣ್ಣಿನ ಗುಣ ಇವೆಲ್ಲವೂ ಹೆಚ್ಚಾಗಿ ರೋಬಸ್ಟ ಬೆಳೆ ವ್ಯವಸಾಯಕ್ಕೆ ಹೊಂದಾಣಿಕೆ ಆಗುತ್ತೆ. ಹಾಗೂ ಇನ್ನೊಂದು ವಿಚಾರ ಅಂದ್ರೆ ಅರೇಬಿಕಾವನ್ನು ನಾವು ಎಲ್ಲಿ ಎತ್ತರದ ಪ್ರದೇಶ ಅಂದ್ರೆ ಸಮುದ್ರ ಮಟ್ಟದಿಂದ 3000 ಅಡಿ ಮೇಲ್ಪಟ್ಟಂತಹ ಪ್ರದೇಶಗಳಲ್ಲಿ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ಪೂರಕವಾದ ಅಂಶಗಳು ಇರ್ತವೆ, ಅಲ್ಲಿಯ ಉಷ್ಣಾಂಶ ಆಗಲಿ ಮಳೆಯ ಪ್ರಮಾಣ ಆಗಲಿ. ಅದೇ ರೀತಿ ಈಗ ನಮ್ಮ ಕೊಡಗಿನ ಹೆಚ್ಚಾಗಿ ದಕ್ಷಿಣ ಕೊಡಗಿನಲ್ಲಿ, ಅದರಲ್ಲೂ ಮಡಿಕೇರಿ ಮತ್ತು ವಿರಾಜಪೇಟೆ ತಾಲೂಕಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ನಾವು ರೋಬಸ್ಟ ಬೆಳೆಯೋದನ್ನು ಕಾಣ್ತಾ ಇದೀವಿ. ಇಲ್ಲಿ ಹೆಚ್ಚಾಗಿ ನಾವು ಕಾಣುವಂತದ್ದು ಸಣ್ಣ ಬೆಳೆಗಾರರು, ಹಾಗಾಗಿ ಬೆಳೆಗಾರರು ತುಂಬಾ ಇಷ್ಟಪಟ್ಟು ಅದನ್ನು ಚೆನ್ನಾಗಿ ಬೆಳೀತಾ ಇದ್ದಾರೆ. ಆದರೂ ಈಗಿನ ಒಂದು ಬದಲಾದ ಹವಾಮಾನದ ವೈಪರೀತ್ಯ, ಕಾರ್ಮಿಕರ ಕೊರತೆ, ಇವುಗಳನ್ನು ಎದುರಿಸ್ತಾ ತೋಟವನ್ನು ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ರೋಬಸ್ಟಕ್ಕೆ ಸಕಾಲದಲ್ಲಿ ಹೂ ಮಳೆ ಮತ್ತು ಹಿಮ್ಮಳೆ ಆಗದೇ ಇರುವಂತದ್ದು ಇತ್ತೀಚೆಗೆ ಕಾಣ್ತಾ ಇದೀವಿ. ಆದ್ರೂ ಕೆಲವೊಮ್ಮೆ ಚೆನ್ನಾಗಿ ಹೂ ಆದ್ರೂ ಕೂಡ ಅತಿಯಾದ ವೃಷ್ಟಿ ಅಂದ್ರೆ ಅತಿವೃಷ್ಟಿ ಆಗುತ್ತೆ ಮಳೆಗಾಲದಲ್ಲಿ. ಆಗ ಕಾಯಿ ಉದುರುವಿಕೆ, ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಳ್ಳುವಂತದ್ದು, ಈ ರೀತಿಯ ಒಂದು ಕೆಲವು ಅಂಶಗಳನ್ನು ಕಾಣ್ತಾ ಇದೀವಿ. ಜೊತೆಗೆ ನೆರಳಿನ ನಿರ್ವಹಣೆಯಲ್ಲಿ ಕೂಡ ಕೆಲವು ಲೋಪದೋಷಗಳನ್ನು ಕಾಣ್ತಾ ಇದೀವಿ. ಅಂದ್ರೆ ಕೆಲವರು ಬಹಳ ಅತಿಯಾಗಿ ನೆರಳನ್ನು ತೆಗೆದು ತೋಟಗಳಿಗೆ ಸ್ವಲ್ಪ ಫಸಲಿನಲ್ಲಿ ಏರುಪೇರಾಗುವಂತಹ ಸಂದರ್ಭಗಳನ್ನು ಕೂಡ ಕಂಡಿದ್ದೇವೆ. ಇತ್ತೀಚೆಗೆ ಎಲ್ಲ ಗೊಬ್ಬರ ಇತ್ಯಾದಿಗಳ ವೆಚ್ಚ ಕೂಡ ಜಾಸ್ತಿ ಆಗಿದ್ದರಿಂದ ತೋಟದ ನಿರ್ವಹಣೆಯ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಇವೆಲ್ಲ ನಮ್ಮ ಈ ರೋಬಸ್ಟ ತೋಟದ ನಿರ್ವಹಣೆಯಲ್ಲಿ ಕಾಣುವಂತಹ ಸಮಸ್ಯೆಗಳು. ಈಗ ನಾವು ಒಂದೊಂದ ವಿಚಾರ ನೋಡ್ಕೊಂಡು ಹೋದ್ರೆ, ಮೊದಲಾಗಿ ನಾವು ತಳಿಗಳನ್ನು ಗಮನಿಸಿದ್ರೆ ರೋಬಸ್ಟದಲ್ಲಿ ನಾವು ಕಾಣುವಂತದ್ದು S274 ಅಂತ ರೋಬಸ್ಟ ಸೆಲೆಕ್ಷನ್ ರೋಬಸ್ಟ ಮತ್ತು C8R, ಇವು ಪ್ರಮುಖವಾದಂತಹ ಕಾಫಿ ಮಂಡಳಿಯಿಂದ ಬಿಡುಗಡೆ ಆದಂತ ತಳಿಗಳು. ಎರಡು ಕೂಡ ಉತ್ತಮವಾದ ತಳಿಗಳೇ. ಇವರಲ್ಲಿ ಯಾವ್ದನ್ನು ಬೇಕಾದ್ರೂ ಆರಿಸಿಕೊಳ್ಬಹುದು. S274 ಅಂದ್ರೆ ಸೆಲೆಕ್ಷನ್ 274 ಅನ್ನು ನಾವು 10 ಅಡಿ 10 ಅಡಿಗೆ ನೆಟ್ಟರೆ ಒಳ್ಳೇದು, ಯಾಕಂದ್ರೆ ಅದು ಸ್ವಲ್ಪ ವಿಸ್ತಾರವಾಗಿ ಬೆಳೆಯುವಂತದ್ದು. ಇನ್ನೊಂದು C8R ಕಾಂಜೆನ್ಸಿಸ್ ರೋಬಸ್ಟ ಅಂತ ಹೇಳ್ತೀವಿ, ಅದನ್ನು 8 ಅಡಿ 8 ಅಡಿಗೆ ನೆಟ್ಟರೆ ಸೂಕ್ತವಾದದ್ದು. ಈಗ ನಾವು ಹೆಚ್ಚಿನ ತೋಟಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಎಲ್ಲ ಹೊಸ ತೋಟ ಮಾಡುವ ಸಂದರ್ಭಗಳು ಬಹಳ ಕಡಿಮೆ. ಕೇವಲ ಕೆಲವು ಗದ್ದೆ ಅಥವಾ ಇಂಥವುಗಳನ್ನು ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಭತ್ತ ಬೆಳೆಯೋದು ಕಷ್ಟ ಆಗಿ ಕಾರ್ಮಿಕರ ಕೊರತೆಯಿಂದಾಗಿ ಕೆಲವು ಗದ್ದೆಗಳನ್ನು ಕೂಡ ತೋಟವಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಹೌದು, ಅಂತ ಸ್ಥಳಗಳಲ್ಲಿ ಹೊಸ ತೋಟ ಮಾಡುವ ಸಂದರ್ಭದಲ್ಲಿ C8R ರೋಬಸ್ಟವನ್ನು ಬೆಳೆದ್ರೆ ಒಳ್ಳೇದು ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗೆ ಈಗಾಗಲೇ ತೋಟಗಳು ನಿರ್ವಹಣೆ ಮಾಡುವಂತವರು ತೋಟದ ಪುನಶ್ಚೇತನಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅಂದ್ರೆ ಪ್ರತಿಯೊಂದು ತೋಟದಲ್ಲಿ ನಾವು ಗಮನಿಸಿದಾಗ 100ಕ್ಕೆ 15-20 ಗಿಡಗಳು ಫಸಲು ನೀಡದೇ ಇರುವಂತಹ ಗಿಡಗಳನ್ನ ನಾವು ಕಾಣ್ತಾ ಇರ್ತೀವಿ. ಇಂತಹ ಗಿಡಗಳನ್ನು ನಾವು ಫಸಲು ಬರುವ ಹಾಗೆ ಮಾಡಬೇಕು. ಆ ಫಸಲು ಬರುವ ಹಾಗೆ ಮಾಡುವಂತ ಕ್ರಮ ಅಂದ್ರೆ ಕೃಷಿ ಮಾಡುವಂತದ್ದು. ಅಂದ್ರೆ ಆ ಗಿಡವನ್ನು ನೆಲದ ಮಟ್ಟದಿಂದ 1 ಅಡಿ ಎತ್ತರದಲ್ಲಿ ಕತ್ತರಿಸಿ ಅದಕ್ಕೆ ಹೊಸ ಚಿಗುರು ಬರುವ ಹಾಗೆ ಮಾಡಿ ಅದಕ್ಕೆ ನಾವು ಒಳ್ಳೆಯ ತಳಿಯ ರೋಬಸ್ಟಾದ ಕಂಬ ಚಿಗುರನ್ನು ಕಸಿ ಮಾಡಿಕೊಂಡು ಅದನ್ನು ಮತ್ತೆ ಹೆಚ್ಚು ಇಳುವರಿ ಪಡೆಯುವಂತೆ ಮಾಡಿಕೊಳ್ಳುವಂತಹ ಒಂದು ಇದನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಕಾಫಿ ಮಂಡಳಿಯ ಸಂಶೋಧನಾ ಕೇಂದ್ರದಕ್ಕೆ ಅಥವಾ ಯಾವ್ದಾದ್ರು ಸಂಪರ್ಕಾಧಿಕಾರಿಗಳನ್ನ ಭೇಟಿಯಾದ್ರೆ ಅವರು ಅದಕ್ಕೆ ಸೂಕ್ತ ಒಂದು ಮಾಹಿತಿ ನೀಡಿ ಯಾವ ರೀತಿ ಕಸಿ ಮಾಡಬಹುದು, ಅದು ಯಾವ ರೀತಿ ನಾವು ತೋಟವನ್ನು ಪುನಶ್ಚೇತನ ಮಾಡಿಕೊಳ್ಬಹುದು ಅಂತ ಅವರು ವಿವರಣೆ ನೀಡ್ತಾರೆ. ಅಲ್ಲದೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಮಣ್ಣಿನ ನಿರ್ವಹಣೆ. ಮಣ್ಣಿನ ನಿರ್ವಹಣೆ ಮುಖ್ಯ, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಅಧಿಕ ಆಗಿದೆ, ಹಾಗಾಗಿ ಫಲವತ್ತತೆ ಕಡಿಮೆ ಆಗುವ ಸಂದರ್ಭಗಳು ಹೆಚ್ಚಾಗಿದ್ದಾವೆ, ಆಮ್ಲೀಯತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ತೋಟಗಳಿಗೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ 2 ಅಥವಾ 3 ವರ್ಷಕ್ಕೊಮ್ಮೆ ಸಾವಯವ ಗೊಬ್ಬರವನ್ನು ಕೊಟ್ಟರೆ ಬಹಳ ಒಳ್ಳೇದು. ಸಗಣಿ ಗೊಬ್ಬರ ಆಗಲಿ ಅಥವಾ ಇನ್ಯಾವುದೇ ರೀತಿಯ ಕಾಂಪೋಸ್ಟ್ ಗೊಬ್ಬರಗಳನ್ನು ನಾವು 3 ವರ್ಷಕ್ಕೊಮ್ಮೆ ಆದರೂ ನಾವು ಬಳಸಿದ್ರೆ ಬಹಳ ಉತ್ತಮ. ಜೊತೆಗೆ ಮಣ್ಣು ಪರೀಕ್ಷೆ 2 ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿ ಅದಕ್ಕೆ ತಕ್ಕನಾಗಿ ಅದರಲ್ಲಿ ಏನು ಆಮ್ಲೀಯತೆ ಕಡಿಮೆ ಇದ್ದಾಗ ಸುಣ್ಣ ಎಷ್ಟು ಹಾಕಬೇಕು ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ಸುಣ್ಣವನ್ನು ಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಅನಂತರ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನೆರಳಿನ ನಿರ್ವಹಣೆ. ನೆರಳು ಬಹಳ ಮುಖ್ಯ ತೋಟಗಳಲ್ಲಿ. ಕೆಲವರು ಏನ್ ಮಾಡ್ತಾರೆ, ಅಧಿಕ ಫಸಲು ಬರಲಿ ಅಂತ ಹೇಳಿ ಆದಷ್ಟು ರೆಂಬೆಗಳನ್ನು ಕತ್ತರಿಸಿ ಬೋಳು ಮರಗಳನ್ನಾಗಿ ಮಾಡುವಂತ ಕಾಣ್ತಾ ಇರ್ತದೆ. ಈ ರೀತಿ ಮಾಡೋದ್ರಿಂದ ತೋಟದಲ್ಲಿ ಆ ಗಿಡಗಳು 1-2 ವರ್ಷ ಅಧಿಕ ಫಸಲು ನೀಡಬಹುದು. ಆದ್ರೆ ಮುಂದಿನ ದೀರ್ಘಾವಧಿ ಸಮಯದಲ್ಲಿ ಆ ತೋಟ ಅದರದ ಫಲವತ್ತತೆ ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಹದವಾದ ನೆರಳನ್ನು ಇಟ್ಕೊಳ್ಳಕ್ಕೆ ನೋಡ್ಬೇಕು. ಆ ನೆರಳಿನ ಮರಗಳಲ್ಲಿ ಎಲ್ಲ ಮರಗಳಲ್ಲಿ ನಾವು ಕರಿಮೆಣಸು ಅಂದ್ರೆ ಕಾಳು ಮೆಣಸನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೆರಳನ್ನು ಯಾವಾಗಲೂ ಹದವಾಗಿ ಇಟ್ಕೊಳ್ಬೇಕು, ಅತಿಯಾಗಿ ಕದಿಬಾರದು ಅಥವಾ ದಟ್ಟವಾಗಿ ಇಟ್ಕೊಳ್ಬಾರ್ದು. ದಟ್ಟವಾಗಿ ಇಟ್ಕೊಂಡ್ರೆ ಅದು ಕೂಡ ಇಳುವರಿ ಕುಂಠಿತ ಆಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಇತರ ಕೀಟ ಅಂದ್ರೆ ಶಾರ್ಟ್ ಹೋಲ್ ಬೋರರ್ ಅಂತ ಹೇಳ್ತೀವಿ, ರೆಕ್ಕೆ ಬೋರರು, ಅಂತಹ ಕೀಟಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಹದವಾದ ನೆರಳನ್ನು ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅನಂತರ ಗಿಡಕ್ಕೆ ವರ್ಷ ಪ್ರತಿ ಕಪಾತ್ ಮಾಡೋದಂತ ಒಂದು ಇರ್ತದೆ. ಅದೇನಂದ್ರೆ ಕಾಫಿ ಗಿಡದ ಬೆಳವಣಿಗೆಯನ್ನು ನಿರ್ವಹಣೆ ಮಾಡಬೇಕು. ಅಂದ್ರೆ ಕಾಫಿ ಕುಯಿಲು ಆದ ನಂತರ ಬೇಡವಾದಂತಹ ರೆಕ್ಕೆಗಳನ್ನು ಅಥವಾ ಸೋಲು ರೆಕ್ಕೆಗಳನ್ನು ತೆಗೆದು ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನ ನಾವು ಉಳಿಸ್ಕೊಂಡ್ರೆ ಗಿಡದ ಒಂದು ಬೆಳವಣಿಗೆ ಚೆನ್ನಾಗಿರ್ತದೆ, ಗಿಡಕ್ಕೆ ಸಾಕಷ್ಟು ಬೆಳಕು ಹರಿದು ಗಿಡ ಹೆಚ್ಚಿಗೆ ಫಸಲು ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಕಪಾತು ಮಾಡೋದನ್ನು ಕೂಡ ಅದೊಂದು ರೀತಿಯ ಸ್ಕಿಲ್ ವರ್ಕ್ ಅಂತ ಹೇಳ್ತೀವಿ. ಅನುಭವದಿಂದ ಅದು ಬರಬೇಕು, ನುರಿತ ಕಾರ್ಮಿಕರಿಂದ ಇದನ್ನು ಮಾಡಿಸ್ಕೊಳ್ಬಹುದು. ಅಧಿಕವಾಗಿ ಕೃಷಿ ಮಾಡಬಾರ್ದು, ಒಂಥರ ಮೀಡಿಯಂ ಕೃಷಿ ಪ್ರತಿ ವರ್ಷ ಮಾಡ್ತಾ ಇದ್ರೆ ಒಳ್ಳೇದು. ಅನಂತರದ 3-4 ತಿಂಗಳ ನಂತರ ಬರುವಂತ ಚಿಗುರುಗಳನ್ನ ಪುಡಿ ಚಿಗುರು ಅಂತ ಹೇಳ್ತೀವಿ ಅಥವಾ ಕಂಬ ಚಿಗುರು ಅಂತ ಹೇಳ್ತೇವೆ, ಅವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ತೆಗೆದು ಗಿಡದ ನಿರ್ವಹಣೆ ಮಾಡ್ತಾ ಇರಬೇಕು. ಅನಂತರದ ಮುಖ್ಯವಾದಂತ ಒಂದು ಕೆಲಸ ಅಂದ್ರೆ ಕಳೆ ನಿಯಂತ್ರಣ. ಕಳೆ ನಿಯಂತ್ರಣ ಅಂದ್ರೆ ತೋಟದಲ್ಲಿ 2 ಅಥವಾ 3 ಬಾರಿ ನಾವು ಕಳೆ ನಿಯಂತ್ರಣ ಮಾಡಬೇಕಾಗ್ತದೆ. ಮಳೆಗಳು ಪ್ರಾರಂಭವಾಗುವ ಹಂತದಲ್ಲಿ ಅಂದ್ರೆ ಏನಿದೆ ಗಿಡ ಗಂಟಿಗಳು ಅದನ್ನೆಲ್ಲ ಕತ್ತಿ ಕಚ್ಚಡ ಅಂತ ಹೇಳ್ತೀವಿ ಅಥವಾ ದೆಬ್ಬೆ ಕಚ್ಚಡ ಅಂತ ಹೇಳ್ತೀವಿ, ಅದರ ಮೂಲಕ ಮಾಡಬಹುದು. ಅನಂತರ ಮಳೆ ಕಳೆದ ನಂತರ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದು ಹೆರಕೆ ಅಂತ ಮಾಡ್ತೀವಿ. ರೊಬಸ್ಟ ತೋಟಗಳಲ್ಲಿ ಈ ಹೆರಕೆ ಮಾಡೋದು ಒಂದು ಸಾಮಾನ್ಯವಾದಂತಹ ಕ್ರಮ. ಇದರಿಂದ ಕಳೆ ನಿಯಂತ್ರಣವೂ ಆಗುತ್ತೆ ಮತ್ತೆ ಮಣ್ಣಿನಲ್ಲಿರುವಂತಹ ನೀರಿನ ಅಂಶ ಕೂಡ ಒಂದು ನಿಯಂತ್ರಣದಲ್ಲಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಕಾಫಿ ಕೊಯ್ಲು ಮಾಡ್ಲಿಕ್ಕೆ ಅದು ಒಳ್ಳೇದಾಗುತ್ತೆ. ಹಾಗಾಗಿ ಕಳೆ ನಿಯಂತ್ರಣವನ್ನು ರಮೇಶ್ ಸರಿಯಾಗಿ ಮಾಡ್ತಾ ಇರಬೇಕಾಗುತ್ತೆ. ಅನಂತರದ ಮುಖ್ಯವಾದ ಗಮನದಲ್ಲಿ ಇಟ್ಕೋಬೇಕಾಗಿದ್ದು ಗೊಬ್ಬರ ಹಾಕುವುದು ಮತ್ತೆ ಸುಣ್ಣ ಹಾಕುವುದು. ಗೊಬ್ಬರ ಅಂದ್ರೆ ಸಾಮಾನ್ಯವಾಗಿ ವರ್ಷದಲ್ಲಿ 3 ಸಲ ಗೊಬ್ಬರ ಹಾಕಬೇಕು ಅಂತ ನಮ್ಮ ಮಂಡಳಿಯ ಶಿಫಾರಸು ಇರ್ತದೆ. ಒಂದು ಮಳೆಗಾಲಕ್ಕೆ ಮೊದಲು ಅಂದ್ರೆ ಪ್ರೀ ಮಾನ್ಸೂನ್, ಆನಂತರ ಮಿಡ್ ಮಾನ್ಸೂನ್ ಅಂದ್ರೆ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಕಾಯಿ ಉದುರೋದು ಇಂಥದ್ದೆಲ್ಲ ಕಾಣ್ತಾ ಇರ್ತೀವಿ. ಹಾಗಾಗಿ ಮಳೆಗಾಲದ ಬಿಡುವಿನಲ್ಲಿ ಗೊಬ್ಬರದ ಕೊಡಬೇಕಾಗತ್ತೆ. ಅಂದ್ರೆ ಅದರ ಪ್ರಮಾಣ ಕಡಿಮೆ ಇರ್ತದೆ, ಅಂದ್ರೆ ಯೂರಿಯಾ 1 ಅಥವಾ 1.5 ಬ್ಯಾಗ್ ಕೊಟ್ಟರೆ ಸಾಕು. ಆನಂತರ ಮಳೆಗಾಲದ ನಂತರದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಆ ತಿಂಗಳಲ್ಲಿ ಕೂಡ ಗೊಬ್ಬರವನ್ನು ಕೊಡುವಂತದ್ದು, ಅದನ್ನು ಸರಿಯಾದ ಟೈಮಿಗೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಕೊಡಬೇಕಾಗತ್ತೆ. ಸುಣ್ಣ ಅಂಶ ನಾನು ಮೊದಲೇ ಹೇಳಿದ್ದೀನಿ, ಮಣ್ಣು ಪರೀಕ್ಷೆಯನ್ನು 2 ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿ ಸರಿಯಾದ ಸಮಯದಲ್ಲಿ ಸುಣ್ಣದ ಅಂಶ ಕೂಡ ನಾವು ಸರಿಯಾಗಿ ಖಾತ್ರಿ ಮಾಡ್ಕೋಬೇಕು. ಸುಣ್ಣದ ಅಂಶ 80% ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರುವಾಗ ಸುಣ್ಣವನ್ನೇ ನಾವು ಆರಿಸಿಕೊಳ್ಬೇಕು. ಅದನ್ನು ನಮ್ಮ ಮಂಡಳಿಯ ಸಂಶೋಧನೆ ಕೇಂದ್ರದಲ್ಲಿ ಅದರ ಸ್ಯಾಂಪಲ್ ಕೊಟ್ಟು ಅವರು ಅನಲೈಸ್ ಮಾಡಿ ಕೊಡ್ತಾರೆ. ಹಾಗಾಗಿ ಒಳ್ಳೆಯ ಸುಣ್ಣವನ್ನು ಸರಿಯಾದ ಸಮಯದಲ್ಲಿ ಅದನ್ನು ಹಾಕಿ 2 ಅಥವಾ 3 ವರ್ಷಕ್ಕೊಂದ್ಸಲ ಹಾಕಿದ್ರು ಸಾಕು. ಇದು ಬಹಳ ಪ್ರಮುಖವಾದಂತ ಅಂಶ. ಅನಂತರ ಸರ್ವೇ ಸಾಮಾನ್ಯವಾಗಿ ಪ್ರಪಷ್ಟ ತೋಟಗಳಲ್ಲಿ ನಾವು ಕಾಣುವಂತದ್ದು ಇತ್ತೀಚಿನ ಈ ಅಧಿಕವಾದಂತ ಮಳೆ ಇದರಿಂದಾಗಿ ಕಾಫಿ ಉದುರುವಿಕೆ, ಕಾಫಿ ಬೆಳೆಯಲಿಕ್ಕೆ ಮೊದಲೇ ಅದು ಉದುರಿರುವುದನ್ನು ನಾವು ಕಾಣ್ತಾ ಇರ್ತೀವಿ. ಈ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಕಾಫಿ ಉದುರಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಈ ಮಳೆಗಾಲದಲ್ಲಿ ಮಣ್ಣಿನಿಂದ ತೇವಾಂಶ ಹೆಚ್ಚಾಗಿ ಗಿಡದಲ್ಲಿರುವ ಹಾರ್ಮೋನ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕಾಫಿ ಉದುರುವಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಕೊಳೆ ರೋಗ ಮತ್ತು ತೊಟ್ಟು ಕೊಳೆಯುವ ರೋಗ ಇದು ಕೂಡ ಈ ಮಳೆಗಾಲದಲ್ಲಿ ಕಾಣುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಸುಮಾರಾಗಿ 20-30% ಕಾಯಿ ಉದುರುವಿಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಅದರ ಬಗ್ಗೆನೂ ನಾವು ಗಮನ ಹರಿಸಬೇಕಾಗ್ತದೆ. ಮಳೆಗಾಲ ಆದ ಪ್ರಾರಂಭದಲ್ಲಿ ಕಾಫಿ ಗಿಡಗಳ ಬುಡದಲ್ಲಿರುವಂತಹ ತರಬುಗಳನ್ನು ಸರಿಸಿ 2 ಗಿಡದ ಅಥವಾ 4 ಗಿಡದ ಮಧ್ಯದಲ್ಲಿ ರಾಶಿ ಮಾಡುವಾಗ ಮಾಡಬೇಕು. ಹಾಗಾಗಿ ಬೇರಿಗೆ ಸರಿಯಾದ ರೀತಿಯಲ್ಲಿ ಗಾಳಿ ಸಿಗುವ ಹಾಗೆ ಮಾಡಬೇಕು ಮತ್ತು ನೀರಿನ ಅಂಶ ಹೆಚ್ಚು ನಿಲ್ಲದಾಗೆ ನೋಡ್ಕೊಳ್ಬೇಕು. ಮತ್ತೆ ಎಲ್ಲೆಲ್ಲಿ ತೊಟ್ಟಿಲು ಗುಂಡಿದೆ, ಚರಂಡಿಗಳಿದ್ದಾವೆ, ಅದನ್ನು ಸರಿಯಾದ ರೀತಿಯಲ್ಲಿ ಅದು ನಿರ್ವಹಣೆ ಮಾಡಬೇಕು. ಅಂದ್ರೆ ಅದನ್ನು ನೀರು ಹರಿಯುವ ಹಾಗೆ ಮಾಡಬೇಕು. ಅನಂತರ ಮಿಡ್ ಮಾನ್ಸೂನ್ ಒಂದು ಯೂರಿಯಾ ಅಪ್ಲಿಕೇಶನ್ ಕೊಡೋದು ಉತ್ತಮ. ಆಗ ಕಾಯಿ ಉದುರಿಕೆ ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ಈ ಎಲ್ಲ ಅಂಶಗಳನ್ನು ಸಾಮಾನ್ಯವಾಗಿ ಪಾಲಿಸಿದೆ ಆದರೆ ಹೆಚ್ಚು ಕಾಯಿ ಉದುರುವುದನ್ನು ನಾವು ತಡೆಗಟ್ಟಬಹುದು. ಅನಂತರ ಮುಖ್ಯವಾಗಿ ಇನ್ನು ಕಾಫಿ ಕುಯಿಲಿಗೆ ಬಂದಾಗ ಹೆಚ್ಚು ಕಡಿಮೆ ನಾವು ಈಗ ಡಿಸೆಂಬರ್ ಜನವರಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಹಣ್ಣು ಸುಮಾರಾಗಿ ಒಂದು 70 ಭಾಗದಷ್ಟು ಹಣ್ಣು ಬಂದಾಗ ಕಾಫಿ ಕುಯಿಲು ಮಾಡಿದ್ರೆ ಬಹಳ ಒಳ್ಳೇದು. ತುಂಬಾ ಕಾಯಿ ಇರುವಾಗ ಕುಯ್ದಾಗ ಅದು ಕಾಫಿಯ ಗುಣಮಟ್ಟ ಕಡಿಮೆ ಆಗುತ್ತೆ, ತೂಕನೂ ಕಡಿಮೆ ಆಗುತ್ತೆ. ಕೆಲವು ಔಟ್ಕಮ್ ಜಾಸ್ತಿ ಆಗಲಿ ಅಂತೇಳಿ ಕಾಯಿ ಅಂಶ ಇರುವ ಹಾಗೆ ಕುಯ್ತಾರೆ, ಅದು ಒಳ್ಳೇದಲ್ಲ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾವು ಹೆಚ್ಚು ಕಾಯಿ ಕುಯ್ದಾಗ ಒಟ್ಟು ತೂಕ ಕಡಿಮೆ ಆಗುತ್ತೆ, ನಮ್ಗೆ ಅದು ಗೊತ್ತಾಗೋದಿಲ್ಲ. ಔಟ್ಕಮ್ ಏನು ಹೆಚ್ಚಿಗೆ ಕಾಣುತ್ತೆ, ಕಾಫಿಯ ಒಟ್ಟಾರೆ ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ಕಾಫಿ ನಾವು ಸುಮಾರಾಗಿ 70-75 ಭಾಗ ಹಣ್ಣಾದ ನಂತರ ಕುಯ್ದ್ರೆ ಬಹಳ ಒಳ್ಳೇದು. ಆನಂತರ ಇದರಲ್ಲಿ ಅದರ ಸಂಸ್ಕರಣೆ ಕೂಡ ಹೆಚ್ಚಾಗಿ ಎಲ್ಲರೂ ಕಾಫಿ ಚೆರಿ ಕಾಫಿಯನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಬಿಸಿಲಿನಲ್ಲಿ ಒಣಗಿಸುವಂತದ್ದು ಒಳ್ಳೆಯ ಸಿಮೆಂಟ್ ಕಣ ಅಥವಾ ದಪ್ಪನೆಯ ತಾಪು ಅಂದ್ರೆ ಪ್ಲಾಸ್ಟಿಕ್ ತಾಪುಗಳನ್ನು ಈಗ ಎಲ್ಲರೂ ಬಳಸ್ತಾ ಇದ್ದಾರೆ ಹೆಚ್ಚಿನಾಗಿ. ಅಂತದನ್ನು ಉಪಯೋಗಿಸಿ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ಒಣಗಿಸಿ ಶೇಖರಣೆ ಮಾಡೋದು ಬಹಳ ಉತ್ತಮ. ಈ ರೀತಿ ನಾವು ತೋಟದ ನಿರ್ವಹಣೆಯನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಖಂಡಿತವಾಗಿಯೂ ಒಳ್ಳೆ ಇಳುವರಿ ಪಡೆದು ಅದಕ್ಕೆ ತಕ್ಕನಾದಂತಹ ಬೆಲೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ತಾವು ಹೇಳ್ತಾ ಇದ್ರಿ ಸೆಲೆಕ್ಷನ್ 274. ಹೌದು, ಓಲ್ಡ್ ರೋಬಸ್ಟ್ ಅಂತ ಹೇಳ್ತಾರಲ್ಲ, ಅದಕ್ಕೂ ಇದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಓಲ್ಡ್ ರೋಬಸ್ಟ್ ಕೂಡ ಒಂದು ತಳಿನೇ, ಮೊದಲು ಅದನ್ನು ಪೆರಡಿನ್ ಅಂತಲೂ ಹೇಳ್ತಾ ಇದ್ರು. ಹೆಚ್ಚಾಗಿ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಪ್ರಚಲಿತವಿತ್ತು. ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲೇ ಅಭಿವೃದ್ಧಿಪಡಿಸಿ ಅದನ್ನ ಸೆಲೆಕ್ಷನ್ ಅಂತ ಒಂದು ಒಳ್ಳೆಯ ಗುಣಮಟ್ಟದ ಗಿಡಗಳನ್ನು ಆರಿಸಿ ಸೆಲೆಕ್ಷನ್ ಮಾಡಿದ್ದೆ S274. ಹಾಗಾಗಿ S274 ಹಳೆಯ ರೋಬಸ್ಟದ ಒಂದು ಪರಿಷ್ಕೃತ ಒಂದು ತಳಿ ಅಂತ ಹೇಳ್ಬಹುದು. ಓಲ್ಡ್ ರೋಬಸ್ಟಕ್ಕೂ ಮತ್ತು ಸೆಲೆಕ್ಷನ್ 274ಕ್ಕೂ ಇಳುವರಿಯಲ್ಲಿ ಮತ್ತು ಗುಣದಲ್ಲಿ ಏನು ವ್ಯತ್ಯಾಸ ಅನಿಸುತ್ತೆ? ಓಲ್ಡ್ ರೋಬಸ್ಟದಲ್ಲಿ ಏನಂದ್ರೆ ಅದು ಹೆಚ್ಚು ಮಳೆ ಪ್ರದೇಶದಲ್ಲಿ ನಾವು ಬೆಳೆದನ್ನ ನಾವು ಹೆಚ್ಚಾಗಿ ಕಾಣ್ತಾ ಇದೀವಿ. ಅಲ್ಲಿ ಅದರದ ಬೆಳವಣಿಗೆ ಮತ್ತು ಇಳುವರಿ ಕೂಡ ಚೆನ್ನಾಗಿರುತ್ತೆ, ಏನು ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ S274 ಎಲ್ಲ ಪ್ರದೇಶಗಳಿಗೂ ಹೊಂದಿಕೊಳ್ಳುವಂತಹ ಒಂದು ತಳಿ. ಹಾಗಾಗಿ S274 ಸ್ವಲ್ಪ ಉತ್ತಮ ಮಟ್ಟದ್ದು ಮತ್ತು ಉತ್ತಮ ಇಳುವರಿ ಕೊಡುವಂತದ್ದು ಅಂತ ನಮ್ಮ ಸಂಶೋಧನಾ ಇದರಲ್ಲಿ ತಿಳಿದುವಂತ ವಿಚಾರ. ಅನಂತಕುಮಾರ್ ಅವರೇ, ತಾವು ನೋಡಿದ್ರಿ ಎಕರೆಗೆ 40-50-60 ಚೀಲ ತನಕ ಏನು ಉಂಡೆ ಕಾಫಿಯನ್ನ ತೆಗೆದುಕೊಳ್ಳೋರು ಇದಾರೆ, ಇನ್ನು ಸರಾಸರಿ 20-25 ಚೀಲದಷ್ಟು ಪಡೆಯೋರಿದ್ದಾರೆ, ಏನಂತೀರಿ? ರೋಬಸ್ಟವನ್ನು ನಾವು ಹೆಚ್ಚಾಗಿ ನೀರಾವರಿ ವ್ಯವಸ್ಥೆಯಲ್ಲಿ ಮಾಡಿದ್ರೇನೆ ನಮಗೆ ಉತ್ತಮವಾದ ಫಲಿತಾಂಶ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಭೂಮಳೆ ಆಗಲಿ ಅಥವಾ ಹಿಮ್ಮಳೆ ಆಗಲಿ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿರ್ದಿಷ್ಟ ಸಮಯದಲ್ಲಿ ನಾವು ನೀರಾವರಿ ಕೊಟ್ಟದ್ದೇ ಆದ್ರೆ ಸರಿಯಾದ ರೀತಿಯಲ್ಲಿ ಹೂವು ಅರಳುತ್ತೆ ಮತ್ತು ಅದಕ್ಕೆ ಸರಿಯಾದ ಬ್ಯಾಕಿಂಗ್ ಇರಿಗೇಷನ್ ಅಂದ್ರೆ ಹಿಮ್ಮಳೆ ನೀರನ್ನು ಕೊಡಬಹುದು. ಹಾಗಾಗಿ ನಾವು ಎಕರೆಗೆ 60 ಬ್ಯಾಗ್ ಅನ್ನು ಕುಯ್ಯುವಂತ ಸಾಧ್ಯತೆ ಕೂಡ ಇದೆ. ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಸಾಧ್ಯ ಆಗುತ್ತೋ ಅಂತ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷನೂ ಪಡೆಯಬಹುದು. ಆದ್ರೆ ಮಳೆ ಆಧಾರಿತ ತೋಟಗಳಿಗೆ ಈ ರೀತಿಯ ಸೌಲಭ್ಯಗಳು ಇಲ್ಲದ ಕಾರಣ ಪ್ರತಿ ವರ್ಷ ಅದು ಏರುಪೇರು ಆಗುತ್ತಾ ಇರ್ತದೆ. ಒಂದು ವರ್ಷ 20 ಬ್ಯಾಗ್ ಆಗುತ್ತೆ, ಇನ್ನೊಂದು ವರ್ಷ 30 ಬ್ಯಾಗ್ ಆಗುತ್ತೆ. ಹಾಗಾಗಿ ನೀರಾವರಿ ವ್ಯವಸ್ಥೆ ಇದ್ರೆ ಮಾತ್ರ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೊಳೆ ರೋಗ ಅಂತ ಹೇಳ್ತಾ ಇದ್ರಿ, ಅತಿ ಮಳೆ ಬರುವ ದಿನಗಳಲ್ಲಿ ಕಾಯಿಗಳು ಒಂದ್ ರೀತಿ ರೋಗಕ್ಕೆ ತುತ್ತಾಗ್ತಾವೋ ಅಥವಾ ಅತಿ ಶೀತಕ್ಕೆ ಉದುರಿ ಹೋಗ್ತಾವ ಅನ್ನೋ ರೀತಿಯಲ್ಲಿ ತಾವು ಹೇಳಿದ್ರಿ, ಮತ್ತೆ ಬೇರೆಯವರು ಮಾತಾಡಿದ್ರಿ. ಇದಕ್ಕೇನಾದ್ರೂ ಬೋರ್ಡೋ ದ್ರಾವಣ ಮುಂಚಿತವಾಗಿ ಸಿಂಪಡಣೆ ಮಾಡಿದ್ರೆ ಅನುಕೂಲ ಆದೀತ? ಬೋರ್ಡೋ ದ್ರಾವಣ ಮಾಡಬಹುದು. ಈ ರೋಬಸ್ಟ ತೋಟಗಳಲ್ಲಿ ಈ ಬೋರ್ಡೋ ದ್ರಾವಣ ಸಿಂಪಡಣೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ದೊಡ್ಡದಾದಂತ ಇದರ ಗಿಡ ಮತ್ತು ಅದರ ಎಲ್ಲಾ ಭಾಗಗಳನ್ನ ಕವರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ನೊಂದು ಈಗ ಬ್ಯಾವಿಸ್ಟಿನ್ ಅಂತ ಇದೆ, ಅದನ್ನು ಬಳಸಬಹುದು. ಬೋರ್ಡೋ ದ್ರಾವಣ ಮಿಶ್ರಣ ಮಾಡೋದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದು ಪ್ರಯೋಜನ ಆಗುತ್ತೆ. ನಿಜವಾಗ್ಲೂ ಅದು ಕೊಳೆ ರೋಗ ತಡೀತದೆ. ಆದ್ರೆ ರೋಬಸ್ಟ ಬೆಳೆಗಾರರಿಗೆ ಈ ರೀತಿಯ ಸ್ಪ್ರೇ ಮಾಡುವಂತಹ ಒಂದು ಅಭ್ಯಾಸ ಈ ಅರಬಿಗ ಬೆಳೆಗಾರರಾಗೆ ಎಷ್ಟು ಇರೋದಿಲ್ಲ. ಹಾಗಾಗಿ ಎಲ್ಲಿ ಮುತುವರ್ಜಿ ಇಟ್ಟು ಮಾಡುವಂತವರು ಮಾಡ್ತಾರೆ. ಮಾಡಿದ್ರೆ ಎರಡು ರೀತಿ, ಒಂದು ಬೋರ್ಡೋ ದ್ರಾವಣ ಮಾಡಬಹುದು 1%, ಇಲ್ಲ ಅಂದ್ರೆ ಬ್ಯಾವಿಸ್ಟೇನ್ 120 ಗ್ರಾಮ್ ಒಂದು ಬ್ಯಾರೆಲ್ಗೆ ಅಂದ್ರೆ 200 ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ರು ಈ ಕೊಳೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಇದು ಕೊಳೆ ರೋಗ ಬರೋಕ್ಕೆ ಮೊದಲೇ ನಾವು ಯಾವ್ಯಾವ ಪ್ರದೇಶದಲ್ಲಿ ಕೊಳೆ ರೋಗ ಬರೋ ಚಾನ್ಸಸ್ ಇದೆ. ಈ ಸಾಮಾನ್ಯ ಕೊಳೆ ರೋಗ ಒಂದು ತೋಟದಲ್ಲಿ ಎಲ್ಲ ಭಾಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಗೊತ್ತಾಗುತ್ತೆ. ಎಲ್ಲಿ ಪ್ರತಿ ವರ್ಷ ಕಾಣುವಂತ ಪ್ರದೇಶಗಳನ್ನು ಆರಿಸಿಕೊಂಡು ಅಂತ ಪ್ರದೇಶಗಳಿಗೆ ನಾವು ಮುಂಚಿತವಾಗಿ ಸ್ಟ್ರೇ ಮಾಡಿದ್ರೆ ಒಳ್ಳೇದು. ಓಲ್ಡ್ ರೋಬಸ್ಟದಿಂದ ಅಭಿವೃದ್ಧಿಯಾಗಿರುವ ಸೆಲೆಕ್ಷನ್ 274 ಈಗ ಜನಪ್ರಿಯವಾಗಿದೆ. ಕಾಫಿ ಮಂಡಳಿನೂ ಬೀಜವನ್ನ ವಿತರಣೆ ಮಾಡ್ತಾ ಇದೆ ಮತ್ತು ಕೆಲವೊಬ್ರು ತಮ್ಮದೇ ಆದ ಒಂದು ಒಳ್ಳೆ ತಾಕನ್ನು ಇಟ್ಕೊಂಡು ಬೇರೆಯವರಿಗೆ ವಿತರಣೆ ಮಾಡ್ತಾ ಇದಾರೆ ಅಲ್ವಾ? ಹೌದು ಹೌದು, ಮಾಡ್ತಾ ಇದ್ದಾರೆ. ಇನ್ನು ಗದ್ದೆಗಳನ್ನ ಇವತ್ತು ಮಾಡೋದು ಎಷ್ಟೋ ಕಡೆಗೆ ಆಗ್ತಾ ಇಲ್ಲ, ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಅದರಿಂದ ತಾವು ಹೇಳಿದಂತೆ ಅಡಿಕೆ ಹಾಕಿರೋರು ಇದಾರೆ, ಅಡಿಕೆ ಜೊತೆಗೆ ರೋಬಸ್ಟ ಹಾಕಿರೋರು ಇದಾರೆ, ಅಥವಾ ಬರೀ ರೋಬಸ್ಟವನ್ನ ಬೆಳೆದಿರೋರು ಇದಾರೆ. ಅಂತ ಪ್ರದೇಶಕ್ಕೆ ತಾವು ಹೇಳಿದಂಗೆ C x R ತಳಿ ಸೂಕ್ತ ಅಂತ ಅನ್ಕೊಂಡು ಅಲ್ವಾ? ಸೂಕ್ತ ಅನಿಸ್ತದೆ. ಅದರ ಇಳುವರಿ ಮತ್ತೆ ಅದರ ಗುಣ ಈ ಸೆಲೆಕ್ಷನ್ 274 ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ? ಸಿ ಅಂತ ಆರು ಸಣ್ಣ ಜಾತಿಯ ಬುಷ್ ಅಂದ್ರೆ ಗಿಡದ ಇದು ಚಿಕ್ಕದಿರ್ತದೆ, ಹಾಗಾಗಿ ಹತ್ತಿರದ ಅಂದ್ರೆ 8x8x8 ನೋಡಬಹುದು. ಮತ್ತೆ ಅದ್ರ ಗೊಂಚಲುಗಳು ದಪ್ಪ ಆಗಿದ್ದು ಅದು ಸ್ವಲ್ಪ ನೋಡ್ಲಿಕ್ಕೆ ಅರ್ಬಿಕದ ಹತ್ರ ಹತ್ರ ಇರ್ತದೆ ಅದರ ಸೈಜ್ ಇದು ಕೂಡ ಕಾಯಿ ಮತ್ತು ಹಣ್ಣಿನ ಗಾತ್ರ. ಮತ್ತೆ ಕಾಯಿ ಉದುರುವಿಕೆ ಕೂಡ ನಾವು ಹೆಚ್ಚಿನ ತೋಟಗಳಲ್ಲಿ ನೋಡಿದ್ದೀವಿ. ಸಿ ಅಂತ ಅದರಲ್ಲಿ ಕಾಯಿ ಉದುರುವಿಕೆ ಸ್ವಲ್ಪ ಕಡಿಮೆ, ಅರ್ಬಿಕದ ಅಂಶ ಕೂಡ ಇರೋದ್ರಿಂದ ಗಿಡದಲ್ಲಿ ಅದು 274ಗಿಂತಲೂ ಸ್ವಲ್ಪ ಆಳದವರೆಗೆ ಹೋಗೋದ್ರಿಂದ ಅದು ಸ್ವಲ್ಪ ಈ ಮಳೆಯ ವ್ಯತ್ಯಾಸಗಳನ್ನ ತಡ್ಕೊಳ್ಳುವಂತ ಸ್ವಲ್ಪ ಶಕ್ತಿ ಇದೆ ಅದಕ್ಕೆ. ಹಾಗಾಗಿ ಕಾಯಿ ಉದುರುವಿಕೆ ಮತ್ತು ಅದರ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಅಂತ ತಿಳಿದು ಒಂದು ವಿಚಾರ ನನ್ನ ಅನುಭವದ ಪ್ರಕಾರ. ಈ ಗದ್ದೆಗಳಲ್ಲಿ ಸೀಂಟು ಆರು ಹಾಕ್ಬೋದು ಅಂತ ಹೇಳ್ತಾ ಇದ್ರಿ, ಹಾಕಿರೋರು ಇದಾರೆ. ಮತ್ತೆ ಸಾಧಾರಣ ಏನು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲೂ ಸೀಂಟು ಆರು ಹಾಕೊಂಡು ಬೆಳಿಬೋದಾ? ಖಂಡಿತ ಬೆಳಿಬಹುದು ಅಲ್ವಾ, ಎಲ್ಲ ಪ್ರದೇಶಕ್ಕೂ ಅದು ಹೊಂದ್ಕೊಳ್ಳೋ ಅಂತ ಹೇಳಿ. ಹೌದು, ಒಳ್ಳೇದು, ಎಲ್ಲ ಕಡೆನೂ ಅದನ್ನು ಬೆಳಿಬಹುದು. ಆದ್ರೆ ಗದ್ದೆಗಳಲ್ಲಿ ಸೆಲೆಕ್ಷನ್ 274 ಹಾಕೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ಕೊಂಡು ಹೇಳ್ತೀರಾ? ಏಕೆಂದ್ರೆ ಈ ರೋಬಸ್ಟದ್ದು ಮುಂದೆ ಅಂದ್ರೆ ಅದು ಹೆಚ್ಚಿನ ಬೇರಿನ ಬೆಳವಣಿಗೆ 9 ಇಂಚು ಒಳಗಡೆ ಇರ್ತವೆ. ಈ 274 ಹೆಚ್ಚು ಆಳಕ್ಕೆ ಹೋಗೋದಿಲ್ಲ ಹಾಗಾಗಿ ಬೇರುಗಳು, ಹಾಗಾಗಿ ಅಲ್ಲಿ ಯಾವಾಗ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಈ ಗದ್ದೆ ಪ್ರದೇಶಗಳಲ್ಲಿ ಬೇಗನೆ ಅದಿಗೆ ಗಿಡಗಳೆಲ್ಲ ಹಳದಿ ಬಣ್ಣಕ್ಕೆ ಇರ್ಬೋದು ಅಥವಾ ಬೆಳವಣಿಗೆ ಕುಂಠಿತಗೊಳ್ಳುವ ಸಾಧ್ಯತೆ ಇರ್ತದೆ. ಅದನ್ನ ತಡ್ಕೊಳ್ಳುವಂತ ಶಕ್ತಿ ಈ ಸೀಂಟಾರ್ಗಿದೆ ಅಲ್ವಾ ಈ ತರ. ಹೌದು, ಈಗಾಗಲೇ ಅನೇಕ ಕಾಫಿ ಬೆಳೆಗಾರರು ಸೀಂಟಾರ್ ಇನ್ನು ರೋಬಸ್ಟವನ್ನ ಬೆಳೆಸಿದರೆ ಹಾಗೆ ಬೀಜವನ್ನು ಬೇರೆಯವರಿಗೆ ಕೊಡ್ತಿದ್ರೆ ಕಾಫಿ ಮಂಡಳಿಯು ಸಹ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಲ್ವಾ? ಖಂಡಿತ ಖಂಡಿತ, ಅವರು ಬೀಜವನ್ನು ಮೊದಲೇ ನಾವು ಅದಕ್ಕೆ ಮುಂಗಡವಾಗಿ ಅದನ್ನು ತಿಳಿಸಿ ಮುಂಗಡ ಹಣವನ್ನು ಕಟ್ಟಿದ್ರೆ ಬೀಜವನ್ನು ಒದಗಿಸಿಕೊಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಸೆಲೆಕ್ಷನ್ 274 ಈ ಸಸಿಗಳು ಹಾಕಿದ ಎಷ್ಟು ವರ್ಷಗಳಲ್ಲಿ ಇಳುವರಿಯನ್ನು ಕೊಡ್ತವೆ? C x R ಇಂದು ಹೇಗಿದೆ ಪರಿಸ್ಥಿತಿ? ಇಲ್ಲ, ಹೆಚ್ಚು ಕಡಿಮೆ ಎರಡು ಕೂಡ ಒಂದೇ ಇದರಲ್ಲಿ ಅವಧಿಯಲ್ಲಿ ಕೊಡ್ತದೆ. 4 ವರ್ಷ ನಂತರ ಒಳ್ಳೆ ಸಾಧಾರಣ ಫಸಲು ಕೊಡುತ್ತೆ. ಈ C x R ಸ್ವಲ್ಪ ಮೊದಲೇ ಫಸಲಿಗೆ ಬರುತ್ತೆ, 3ನೇ ವರ್ಷದಿಂದಲೇ ಅದು ಒಳ್ಳೆ ಫಸಲು ಕೊಡ್ಲಿಕ್ಕೆ ಶುರು ಮಾಡ್ತದೆ. 274 ಸ್ವಲ್ಪ ನಿಧಾನ C x R ಹೋಲಿಸಿದ್ರೆ. ಎರಡರಲ್ಲೂ ಅಷ್ಟೇ ಇಳುವರಿ ಪ್ರಮಾಣ ಹೆಚ್ಚು ಕಡಿಮೆ ಒಂದೇ ತರ ಇರ್ತದೆ. ಎಕರೆಗೆ ಒಂದು ಟನ್ ಕೊಯ್ಯೋದಿದ್ರೆ ಇದನ್ನು ಒಂದು ಟನ್ ಕೊಯ್ಯಬಹುದು. ಮತ್ತೆ ಇದು C x R ಅಂದ್ರೆ ಏನಂದ್ರೆ ನಾನು ಹೇಳಿದಾಗೆ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅದರಲ್ಲಿ ಅಲ್ವಾ. ಈ ಮಳೆಗಾಲದಲ್ಲಿ ಉದುರುವಿಕೆ ಅಂತದ್ದು ಸ್ವಲ್ಪ ತಡ್ಕೊಳ್ಳುವಂತ ಶಕ್ತಿ ಕೂಡ ಅದಕ್ಕೆ ಹೆಚ್ಚಿದೆ. ಶಾರ್ಟ್ ಹೋಲ್ ಬೋರರ್ ಹಾವಳಿ ಅಥವಾ ಹಾನಿ C x R ನಲ್ಲಿ ಹೇಗಿದೆ ಅಂತ ನೀವು ಗಮನಿಸಿದ್ರೆ ಅದು ಎರಡಕ್ಕೂ ಬರುತ್ತೆ. ಶಾರ್ಟ್ ಬೋರರ್ ಎರಡೂ ತಳಿಗಳನ್ನು ನಾವು ಕಾಣ್ತೀವಿ. ನೆರಳಿನ ಅಂಶವನ್ನು ನಾವು ಸರಿಯಾದ ರೀತಿ ನಿರ್ವಹಣೆ ಮಾಡಿಕೊಂಡು ಮತ್ತು ಎಲ್ಲೆಲ್ಲಿ ಅದನ್ನು ಈ ತರ ಶಾರ್ಟ್ ಹೋಲ್ ಬೋರರ್ ಕಂಡಾಗ ಅದನ್ನ ರೆಂಬೆಗಳನ್ನು ಕತ್ತರಿಸಿ ಸುಡುವುದು ಈ ತರ ಮಾಡ್ಕೊಂಡಿದ್ರೆ ಅದು ಒಂದು ರೀತಿಯಲ್ಲಿ ಎರಡೂ ತಳಿಗೂ ಒಂದೇ ರೀತಿಯಲ್ಲಿ ಅದು ಹರಡಿಕೆ ಇರುತ್ತದೆ. ನೆರಳು ಹೆಚ್ಚಿಗಾದ್ರೆ ಶಾರ್ಟ್ ಹೋಲ್ ಬೋರರ್ ಬರುತ್ತೆ ಅಥವಾ ನೆರಳು ಕಡಿಮೆ ಆದ್ರೆ ಬರುತ್ತೆ? ಹೆಚ್ಚಾದ್ರೆ ನೆರಳು ಹೆಚ್ಚಾದ್ರೆ ತೋಟದಲ್ಲಿ ತೇವಾಂಶ ಹೆಚ್ಚಿರುತ್ತದೆ ಗಾಳಿಯಲ್ಲಿ. ಹಾಗಾಗಿ ಅಂತ ಪ್ರದೇಶ ಆ ಸಂದರ್ಭದಲ್ಲಿ ಅಲ್ಲದೆ ಈ ಗಿಡಗಳು ಬೆಳವಣಿಗೆ ಕೂಡ ನೆರಳಿನ ಅಡಿಯಲ್ಲಿ ಬೆಳೆಯುವಂತ ಗಿಡಗಳು ಒಂಥರ ಸಕ್ಯುಲೆಂಟ್ ಅಂದ್ರೆ ಅಷ್ಟನ್ನು ಗಟ್ಟಿಯಾಗಿರೋದಿಲ್ಲ, ಹಾಗಾಗಿ ಮೃದುವಾಗಿರುತ್ತವೆ ಅಂತ ಒಂದು ನೆರಳಿನ ಪ್ರದೇಶದಲ್ಲಿ ಜಾಸ್ತಿ ಕಾಣುತ್ತೆ ಅಲ್ವಾ. ಅಂದ್ರೆ ಹೆಚ್ಚು ನೆರಳು ಇರೋದು ಒಳ್ಳೇದಲ್ಲ, ಆದ್ರೆ ನೆರಳಿರೋದು ಒಳ್ಳೇದಲ್ಲ, ಮಧ್ಯಮದ ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಳ್ಬೇಕು. ಅರೇಬಿಕಾಗೆ 50% ನೆರಳಿರ್ಬೇಕು ಅಂತ ಹೇಳೋದಿದೆ, ಇಲ್ಲಿ 60% ಅಥವಾ 40% ಅನ್ನೋ ತರ ಹೇಗೆ ಹೇಳ್ತೀರಿ? ಇಲ್ಲಿ ಕಡಿಮೆ ಸಾಕು, ಅಲ್ಲಿ 50-60% ನೆರಳು ಬೇಕು, ಇಲ್ಲಿ 30-40% ನೆರಳಿದ್ರೆ ಸಾಕು ಅಲ್ವಾ ರೋಬಸ್ಟಗಳಿಗೆ. ನೋಡಿ, ಒಂದೊಂದು ವಿಷಯನು ಪ್ರಮುಖವಾದದ್ದೇ. ಸುಮ್ಮನೆ ಏನೋ ನಾವು ರೋಬಸ್ಟ ಹಾಕಿದ್ವಿ ಏನೋ ಮಾಡ್ತೀವಿ ಅಂತಂದ್ರೆ ಏನೆಲ್ಲ ವ್ಯತ್ಯಾಸಗಳಾಗ್ತವೆ. ಗೊಬ್ಬರ ಕೊಡುವ ಸಂಗತಿಯನ್ನ ಎಷ್ಟೋ ಜನ ಹೇಳೋದಿದೆ, 2 ಸಾರಿ ಸಾಲದು, 4 ಸಾರಿ ಕೊಟ್ರೆ ಒಳ್ಳೇದು, 6 ಸಾರಿ ಕೊಟ್ರೆ ಒಳ್ಳೇದು, ಇರೋ ಗೊಬ್ಬರವನ್ನೇ ಸಣ್ಣ ಸಣ್ಣದಾಗಿ ಹಾಕ್ತಾ ಹೋದ್ರೆ ಇನ್ನೂ ಅನುಕೂಲ ಅಂತ. ನಿಜವಾಗಿ ಹೇಳೋದಾದ್ರೆ ನೀರಾವರಿ ವ್ಯವಸ್ಥೆ ಇರೋರು, ನೀರಿನ ವ್ಯವಸ್ಥೆ ಇರೋರು ಈ ತೋಟಕ್ಕೆ ನೀರು ಹಾಯಿಸುವಾಗ ಮೊದಲನೇ ಸಲ ಅಂದ್ರೆ ಹೂವಿನ ಮಳೆಗೆ ಹೂವು ಬರ್ಲಿಕ್ಕೆ ನಾವು ನೀರು ಕೊಡ್ತೀವಲ್ಲ, ಆ ಸಂದರ್ಭದಲ್ಲಿ ಒಂದು ಸಲ ಗೊಬ್ಬರ ಕೊಟ್ರೆ ಬಹಳ ಒಳ್ಳೇದು. ಆನಂತರ ಮಳೆಗಾಲಕ್ಕೆ ಮೊದಲು, ಆನಂತರ ಮಳೆಗಾಲದ ನಂತರ, ಹೀಗೆ ಅದನ್ನು ಒಟ್ಟು ಕೊಡುವಂತಹ ಗೊಬ್ಬರವನ್ನು 4 ಪಾಲು ಮಾಡಿ ಕೊಟ್ಟರೆ ಬಹಳ ಒಳ್ಳೇದು ಅಲ್ವಾ. ಅಂದ್ರೆ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತವೆ, ಗಿಡಗಳು ಆರೋಗ್ಯಕರವಾಗಿ ಇರ್ತವೆ. ಹೌದು, ಆರೋಗ್ಯಕರವಾಗಿ. ಹೌದು, ಸಾವಯವ ಗೊಬ್ಬರವನ್ನ ತಪ್ಪದೆ ಪೂರೈಕೆ ಮಾಡ್ತಾ ಇದ್ರೆ ಒಳ್ಳೇದೇ. 2-3 ವರ್ಷಕ್ಕೊಂದ್ಸಲ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ತರ ಅಥವಾ ಇನ್ಯಾವ್ದಾದ್ರು ರೀತಿಯಲ್ಲಿ ಕೊಟ್ಟಾಗ ಬಹಳ ಒಳ್ಳೇದಾಗುತ್ತೆ. ಹೌದು, ಉಂಡೆ ಕಾಫಿ ಮಾಡೋದಕ್ಕೂ ಬೇಳೆ ಕಾಫಿ ಮಾಡೋದಕ್ಕೂ ಏನಂತೀರಿ? ಬೆಳೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ಬೆಲೆ ಸಿಗುತ್ತೆ. ಹೌದು, ರೋಬಸ್ಟ್ ಅಪಾರ್ಟ್ಮೆಂಟ್ ಗೆ ಸುಮಾರು 6,500 ಚೀಲ ಒಂದೇ ಕಾಫಿ ಮಾಡಿದ್ರೆ ಅದರದ ಬೆಲೆ ಹೋಲಿಸಿದಾಗ ಕಡಿಮೆ ಇರ್ತದೆ. ಅಂದ್ರೆ ಈಗ ಒಂದೇ ಕಾಫಿಗೆ ಹೆಚ್ಚು ಕಡಿಮೆ 4,000 ಹತ್ರ ಇದೆ. ಸುಮಾರು ಒಂದು 30% ಬೆಲೆ ಹೆಚ್ಚಾಗಿ ಸಿಕ್ಕಿದಂಗೆ ಆಗುತ್ತೆ ಬೆಳೆ ಮಾಡಿದ್ರೆ. ಮತ್ತೆ ಇತರ ಅನುಕೂಲಗಳು ಇದಾವೆ, ಅದರದ ಸಿಪ್ಪೆ ಕೂಡ ತೋಟಕ್ಕೆ ಸಿಗುತ್ತೆ, ನಾವು ಗೊಬ್ಬರವಾಗಿ ಉಪಯೋಗಿಸ್ಕೋಬಹುದು, ಮತ್ತೆ ಬೇಗ ಒಣಗಿಸಬಹುದು, ಕಡಿಮೆ ಅವಧಿಯಲ್ಲಿ ಒಣಗಿಸ್ಕೊಳ್ಬಹುದು ಬೆಳೆ ಮಾಡಿದ್ರೆ. ಒಂದೇ ಕಾಫಿ ಆದ್ರೆ ನಾವು ಮೋಡದ ವಾತಾವರಣ ಅಂತದಲ್ಲಿ ಇದ್ದಾಗ ಹೆಚ್ಚು ಸಮಯ ಬೇಕಾಗುತ್ತೆ ಒಣಗಿಸ್ಲಿಕ್ಕೆ. ಅದು ಮಾರುಕಟ್ಟೆಯಲ್ಲಿ ಕೂಡ ಅದಕ್ಕೆ ಕೆಲವು ವರ್ಷಗಳಲ್ಲಿ ಪಾರ್ಟ್ಮೆಂಟ್ ಗೆ ತುಂಬಾ ಡಿಮಾಂಡ್ ಬರುತ್ತೆ. ಹೊರದೇಶಗಳಲ್ಲಿ ಅದನ್ನ ಪಾರ್ಟ್ಮೆಂಟ್ ಅನ್ನು ಹೆಚ್ಚು ಖರೀದಿ ಮಾಡ್ತಾರೆ ಒಂದೇ ಕಾಫಿಗಳಿಗಿಂತ. ಹಾಗಾಗಿ ಅದಕ್ಕೆ ಬೆಲೆನು ಹೆಚ್ಚಿಗೆ ಸಿಗುವ. ಚೆನ್ನಾಗಿ ಮಾಹಿತಿಯನ್ನ ತಾವು ನೀಡಿದ್ರಿ. ಕಾಫಿ ಮಂಡಳಿಯಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತಿಯಾಗಿ ಈಗಲೂ ಕಾಫಿ ಬೆಳೆಯ ಪೋಷಣೆಯಲ್ಲಿ ತಮ್ಮನ್ನು ತೊಡಸಿಕೊಂಡಿದ್ದೀರಿ. ರೋಬಸ್ಟ ಬೆಳೆಯುವ ಕಾಫಿ ಬೆಳೆಗಾರರಿಗೆ ಈ ಸಂದರ್ಭದಲ್ಲಿ ವಿಚಾರಗಳನ್ನು ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕೊಡಗಿನಲ್ಲಿ ಬೆಳೆಯುವ ರೋಬಸ್ಟ ಕಾಫಿ ಬೆಳೆಗಾರರಿಗೆ ಸಲಹೆಗಳನ್ನು ನೀಡಿದವರು ಕಾಫಿ ಮಂಡಳಿಯ ನಿವೃತ್ತ ಜಂಟಿ ನಿರ್ದೇಶಕರು, ಮಡಿಕೇರಿ ತಾಲೂಕು ಪಾಲೂರಿನ ನಿವಾಸಿಗಳಾಗಿರುವ ಅಚ್ಚುಡ ಪಿ ಅನಂತಕುಮಾರ್ ಅವರು. ಅವರ ಸಂಖ್ಯೆ ಹೀಗಿದೆ, ಮಾತನಾಡಬಹುದು, ನಿಮ್ಮಲ್ಲಿರುವ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಚರ್ಚೆ ಮಾಡಬಹುದು. ಅವರ ಸಂಖ್ಯೆ ಗಮನಿಸಿಕೊಳ್ಳಿ, 9,4,9,7,4,8,1,2,3 9,4,4,9,7,4,8,1,2,3 ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರ ದಾರಿ. ಇದರಲ್ಲಿ ಕುಶಾಲನಗರದ ಪಿಎಸ್ ರುದ್ರಾಂಬೆ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಒತ್ತಾ ಇರುವ ಉಮ್ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲೆಯಲ್ಲಿ ಕೈಗಾರಿಕೆನ ಅಭಿವೃದ್ಧಿ ಮತ್ತು ಪ್ರೋತ್ಸಾಹ ಕೊಡಿಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ದಿನದ ಉದ್ಯಮಿ ಆಗಿಕೆ ಉದ್ಯೋಗ ನೀಡಿಕೆ ಹಾಗೆ ಕೈಗಾರಿಕಾ ಅದಾಲತ್ ಕಾರ್ಯಾಗಾರ ಜನವರಿ 18ರಂದು ಹೊತ್ತಾರೆ 9:30 ಮಧ್ಯಾಹ್ನ 3:30 ಮುಟ್ಟ ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯೋಜಿಸಿಳು. ಖುಷಿ ಇದ್ದ ವಿದ್ಯಾರ್ಥಿಗ ಉದ್ಯಮಶೀಲರು ನೋಂದಣಿ ಮಾಡ್ಕನಕ, ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಕೇಳಿ ತಿಳ್ಕನಕತ್ತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಶಂಕರ ನಾರಾಯಣ ಅವು ತಿಳಿಸಿಳು. ಭೂಮಾಪನ ಇಲಾಖೆಯಲ್ಲಿ ಭೂಮಾಪಕರ ಕೊರತೆ ಇರದರಿಂದ ಅರ್ಹ ಅಭ್ಯರ್ಥಿಗಳಿಂದ ಆಯ್ಕೆ ಮಾಡ್ಕೊಂಬಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದೊಳು. ಅರ್ಜಿ ಸಲ್ಲಿಸಿಕೆ ಜನವರಿ 21 ಹಿಂಬುತು 5 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿ ಜಿಲ್ಲಾಡಳಿತ ಭವನ 2ನೇ ಮಹಡಿ ಕೊಠಡಿ ಸಂಖ್ಯೆ 15 ಇದರಿಂದ ಕೇಳಿ ತಿಳ್ಕನಕತ್ತ ಭೂ ದಾಖಲೆಗಳ ಉಪನಿರ್ದೇಶಕರದ ಪಿ ಶ್ರೀನಿವಾಸ್ ಅವು ಮಾಹಿತಿ ಕೊಟ್ಟಳು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವಾರ್ಷಿಕ ಮಹಾಸಭೆ 7 ನಾಳೆ ಹೊತ್ತಾರೆ 10 ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ಭವನ ಮ್ಯಾನ್ಸ್ ಕಂಪೌಂಡ್ಲಿ ಮಡಿಕೇರಿಯಲ್ಲಿ ನಡೆದಿದೆ. ರಾಜ್ಯದಲ್ಲಿ ಕೋವಿಡ್ 19 ಪ್ರಕರಣದೊಟ್ಟಿಗೆ ಒಮಿಕ್ರಾನ್ ಎಂಬ ಮಾರಿ ಕಾಯಿಲೆ ಜಾಸ್ತಿಯಾಗ್ತಿದ್ದ ಹಿನ್ನೆಲೆಯಲ್ಲಿ 2 ನೈಟ್ ಕರ್ಫ್ಯೂ ಮಾಡಿಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತು. ಮತ್ತೆ ಶುಕ್ರವಾರ ಇರುಳು 10 ಸೋಮವಾರ ಒತ್ತಾರೆ 5 ಮುಟ್ಟ ವೀಕ್ ಎಂಡ್ ಕರ್ಫ್ಯೂ ಜಾರಿಯಲ್ಲಿದ್ದದೆ. ಅವಶ್ಯ ಮತ್ತೆ ತುರ್ತು ಸೇವೆ ಬಿಟ್ಟು ಬ್ಯಾರೆ ಎಲ್ಲಾ ಚಟುವಟಿಕೆ ಬಂದ್ ಇದ್ದದೆತ್ತ ಗೊತ್ತಾಗುಟ್ಟು. ಹಂಗೆ ಸದರಿ ಅವಧಿಯಲ್ಲಿನ ಶನಿವಾರದಂದು ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನರಹಿತ ಶಾಲೆಗಳನ್ನು ನಡೆಸದಂಗೆ ಸೂಕ್ತ ಕ್ರಮ ವಹಿಸುವಂಗೆ ಆಯಾ ಜಿಲ್ಲೆಗಳ ಉಪನಿರ್ದೇಶಕರಿಗೆ ತಿಳಿಸಲಾಗುಟ್ಟು. ಈ ಆದೇಶ ಸರ್ಕಾರದಿಂದ ಹೊರಡಿಸಲಾದ ಕೋವಿಡ್ 19 ಮಾರ್ಗಸೂಚಿ ಅನುಸಾರ ಬದಲಾವಣೆಗೆ ಆಗುಟ್ಟು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಆದಾಯ ವೃದ್ಧಿ ಮಾಡಿಕೆ ಜಿಲ್ಲೆನ ಎಲ್ಲಾ ರೈತ ಕುಟುಂಬ ಪ್ರತಿ ವರ್ಷ ರೂಪಾಯಿ 6,000 ಪ್ರತಿ 4 ಒಟ್ಟು 3 ಕಂತಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾದೆ. ಜಿಲ್ಲೆನ ಸುಮಾರು 49,582 ಜನ ನೋಂದಾಣಿಯಾಗಿದ್ದು ಈಗಾಗಲೇ ನೇರ ಆರ್ಥಿಕ ನೆರವು ವರ್ಗಾವಣೆ ಚಾಲ್ತಿಯಲ್ಲಿದ್ದರೆ ಈ ಸಂಬಂಧ ಸದರಿ ಯೋಜನೆಯ ಸಹಾಯ ಅರ್ಹ ಫಲಾನುಭವಿಗಳಿಗೆ ದೊರಕಿದನ್ನು ಖಾತ್ರಿಪಡಿಸಿಕೆ ಈಕಿ ವಹಿಸಿ ಮಾಡಿಕೆ ಅವಶ್ಯ ಆಗುಟ್ಟು. ಈ ಯೋಜನೆನ ಪ್ರತಿ ಫಲಾನುಭವಿಗ ರೈತರು ಕೇಂದ್ರ ಸರ್ಕಾರದ ಮುಂದೆ ಬಾವ ಕಂತಲಿ ನೀಡುವ ಆರ್ಥಿಕ ನೆರವು ಪಡ್ಕನಕ್ಕೆ 31ನೇ ಮಾರ್ಚ್ 2022 ಮುಟ್ಟ ಈಕಿ ವಹಿಸಿ ಮಾಡಿಸುವುದು ಕಡ್ಡಾಯ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕದ ಮಾಹಿತಿ ಪಡ್ಕನಕ. ಜಿಲ್ಲೆಯಲ್ಲಿ ಇಂದು ಹೊಸ ಕೋವಿಡ್ 19 ಪ್ರಕರಣ 24 ದಾಖಲಾಗುಟ್ಟು. ಮಡಿಕೇರಿ ತಾಲೂಕಲ್ಲಿ 9, ವಿರಾಜಪೇಟೆ ತಾಲೂಕಲ್ಲಿ 5, ಸೋಮರ್ಪೇಟೆ ತಾಲೂಕಲ್ಲಿ 10 ಪ್ರಕರಣ ಗೊತ್ತಾಗುಟ್ಟು. ಜಿಲ್ಲೆಯಲ್ಲಿ ಒಟ್ಟಾರೆ ಕೋವಿಡ್ ಪ್ರಕರಣಗ 36,031 ಇದ್ದರೆ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 40 ಆಗುಟ್ಟು. ಜಿಲ್ಲೆಯಲ್ಲಿ ಪಾಸಿಟಿವಿಟಿ ದರ 0.66% ಆಗುಟ್ಟು. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟಳು. ಜಿಲ್ಲೆನ ಬ್ಯಾರೆ ಬ್ಯಾರೆ ಇಲಾಖೆನ ಗಂಗಾ ಕಲ್ಯಾಣದಡಿಲಿ ಬಾಕಿ ಇದ್ದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡುವ ಕಾರ್ಬಾರ್ ಮುಂದೆ ಬಾವ 1 ಮುಟ್ಟ ಮುಗಿಸಿ ವರದಿ ಕೊಡಕೂತ ಗಂಗಾ ಕಲ್ಯಾಣ ಅಧ್ಯಕ್ಷರಾದ ಡಾ ಎ ನಾರಾಯಣಸ್ವಾಮಿಯವರು ಬೇರೆ ಬೇರೆ ಇಲಾಖೆನ ಅಧಿಕಾರಿಗಳಿಗೆ ಆದೇಶ ಕೊಟ್ಟಳು. ಹೊಸದಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಜಂಬರ ವಿಧಾನಸೌಧದ ಸಭಾಬಾಡಿಲಿ ಇಂದು ನಡೆದು. ಜಿಲ್ಲೆನ ಎಂಪಿ ಸುಜಾ ಕುಸಾಲಪ್ಪ ಅವು ಕೊಡವ ಸಾಂಪ್ರದಾಯಿಕದಂಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಕಾರ್ಬರ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂಗೆ ಮಾಜಿ ಮಂತ್ರಿ ಬಸವರಾಜ ಹೊರಟ್ಟಿ ಅವು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಕಡೆಯಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಬೈಲುಕುಪ್ಪೆಯಲ್ಲಿ 1501 ಮದ್ಯವರ್ಜನ ಶಿಬಿರ ನಡೆದಿದೆ. ಜನವರಿ 2 ಶುರು ಆಗಿದ್ದ ಮದ್ಯವರ್ಜನ ಶಿಬಿರ 8 ಕಾಲ ನಡೆದಿದೆ ಅಂತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್. ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಂಡುಗಳಿಗಾಗಿ ಹೆಸರುವಾಸಿಯಾದ ತಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪಡಂಡಪ್ಪಿ ಮೋಹನ್. ಮಡಿಕೇರಿ ಗಾಂಧಿ ಮೈದಾನದಲ್ಲಿ January 12 ನಡೆಯುತ್ತಿರುವ ಕಾವೇರಿ ವಸ್ತ್ರಸಿರಿ ಮೇಳದ ಮಳಿಗೆ ಒಂದರಲ್ಲಿ ಗೋಣಿಕೊಪ್ಪಲು ಬೈಪಾಸ್ ರಸ್ತೆಯಲ್ಲಿರುವ ಹ್ಯಾಪ್ವ್ಯಾಕ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಜಿಲ್ಲೆಯಲ್ಲಿಯೇ ತಯಾರಿಸಲ್ಪಟ್ಟ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ಉತ್ಪನ್ನಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಬನ್ನಿ ಖರೀದಿಸಿ, ನೇಕಾರರ ಏಳಿಗೆಗೆ ಕೈಜೋಡಿಸಿ. ಸಂಪರ್ಕಿಸಿ ಮೊಬೈಲ್ 9448-49579. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ, ಸ್ಯಾನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ, ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸ್ಯಾನ್ ಸಿಟಿ, ಸಂಪರ್ಕಿಸಿ 9243-00-2323. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. Akashavani Madikeri. Namma mundina karyakrama idiga. Akashavani Madikeri. Suddhi samachara. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲರ ಭಾಗಮಂಡಲ ತಲಕಾವೇರಿ ಪಾಡಿಶ್ರೀ ಗುತ್ತಪ್ಪ ಪುಣ್ಯಕ್ಷೇತ್ರನ ಟೆಂಪಲ್ ಟೌನ್ ಆಯ್ತು ಪರಿಗಣನೆ ಮಾಡುವನಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಯ ಬೋಡಿಕೆ ಬೆಚ್ಚಾಂಗ ಸಂಬಂಧಪಟ್ಟನಿಕೆ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕುರುವುಕಾರಿಕೆಯಲ್ಲಿ ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲ ನಡೆದ ಸಭೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯ ಮುಖ್ರೇಡ ಕೂಡ ತಕ್ಕಬಾಕು ನಡೆದಿದ್ದು ಮಾಹಿತಿ ಪಡೆದು ತಕ್ಕ ಬರೆದ ಜಿಲ್ಲಾಧಿಕಾರಿ ಜಿಲ್ಲರ ಈ ಎಲ್ಲ ಪುಣ್ಯಕ್ಷೇತ್ರನ ಟೆಂಪಲ್ ಟೌನ್ ಅನ್ನು ಪರಿಗಣನೆ ಮಾಡುವಕ್ಕೆ ಇಂಜರು ಮುಟ್ಟರ ಸಭೆಯನ್ನು ನಡೆಸುವ ಅದೊಂದು ಮುಪ್ಪಡೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಮಟ್ಟದ ಸಭೆ ನಡೆಸುವಂಡ ಕೂಟಕ್ಕೆ ಜನಪ್ರತಿನಿಧಿಗಳ ಕೂಡ ಚರ್ಚೆ ನಡೆದಿದ್ದು ಎಲ್ಲರ ಅಭಿಪ್ರಾಯ ಪಡೆದನ್ನು ಮೊಟ್ಟಮೊಟ್ಟಾಯಿತು ನೇಮ ಜಾರಿ ಮಾಡುವಕ್ಕೆ ಕ್ರಮ ಅಡ್ತಾವ ಅಂದು ಅಣ್ಣಚಿ. ಸಭೆಯಲ್ಲಿ ಕೂಡಿಯಾಡಿ ತಿಂಜ ಬೇರೆ ಬೇರೆ ಸಂಘ ಸಂಸ್ಥೆಯ ಮುಖ್ರಿಯ ತಕ್ಕ ಬಂದಿತ್ತು ಜಿಲ್ಲೆಯ ಮುಖ್ಯ ಪುಣ್ಯಕ್ಷೇತ್ರನ ಟೆಂಪಲ್ ಟೌನ್ ಅನ್ನು ಘೋಷಣೆ ಮಾಡುವ ಸಂಬಂಧ ಸ್ಥಳೀಕಂಗಡ ಭಾವನೆಗೆ ನೊಂಬಲ ಆಕತನಕ್ಕೆ ಕ್ಷೇತ್ರದ ಮೂಲ ಸ್ವರೂಪ ಪಿಂಜ ಆಚರಣೆಗೆ ತೊಂದರೆ ಆಗತನಕ್ಕೆ ಎಲ್ಲರ ವಿಶ್ವಾಸತ್ನ ಪಡೆದು ತೀರ್ಮಾನ ಹೊರತೋಕ್ ಪದತರತರ ಸಲಹೆ ಮಾರ್ಗದರ್ಶನ ಕೊಡ್ತತ್ತು. ವಿಧಾನ ಪರಿಷತ್ಗೆ ಪುದಿಯದಾಯಿತು ಆಯ್ಕೆಯನ್ನು ಸದಸ್ಯಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವಿಧಾನಸೌಧತ್ರ ಬ್ಯಾಂಕ್ವೆಟ್ ಸಭಾಬಾಡಿಯಲ್ಲಿ ಇಂದು ನಡೆದದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಧಾನ ಪರಿಷತ್ರ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡನಕ್ಕೆ ಕಾರ್ಯಕ್ರಮದ ಹಾಜರಿಂಜ ಪುದಿಯ ಸದಸ್ಯಗಳ ನಡುವೆ ಕೊಡಗು ಜಿಲ್ಲೆಯಿಂದ ಪರಿಷತ್ಗೆ ಆಯ್ಕೆಯನ್ನು ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಕೊಡವು ಸಂಪ್ರದಾಯಕೊತ್ತು ಕುಪ್ಪೆಚಾಯಲೋಡೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿ. ಸರ್ಕಾರತರ ಫ್ರೂಟ್ಸ್ ತಂತ್ರಾಂಶದ ನೋಂದಣಿ ಮಾಡಿ ಅಂಡಕ ಕೃಷಿ ಇಲಾಖೆಯ ಬೇರೆ ಬೇರೆ ಯೋಜನೆಗಳ ಪ್ರಯೋಜನ ಪಡೆದೋಕು ರೈತಂಗಕ್ಕೆ ಅನುಕೂಲ ಆಪ ಅಂದು ಜಂಟಿ ಕೃಷಿ ನಿರ್ದೇಶಕಗಳನ್ನ ಶಬಾನಾ ಶೇಖ್ ಅಣಚಿ. ತಂಗಡ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಿಂಜ ಆರ್ಟಿಸಿರ ವಿವರತನ ಫ್ರೂಟ್ಸ್ ತಂತ್ರಾಂಶದ ನೋಂದಣಿ ಮಾಡಿ ಅಂಡು ಅಲ್ಲಿ ಕಟ್ಟುವಂತ ಎಫ್ಐಡಿನ ಬಳಸಿ ಅಂಡು ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ ಇಲಾಖೆಯ ಯೋಜನೆಯ ಪ್ರಯೋಜನ ಪಡೆದೋಕ್ ಅನುಕೂಲ ಆಪ ಅಲ್ಲತ ನೆಲ್ಲು ಖರೀದಿ ಕೇಂದ್ರದ ನೆಲ್ಲು ಮಾರುವಕ್ಕೆ ಪಿಂಜ ಕೃಷಿ ಪತ್ರ ಸಹಕಾರ ಸಂಘದ ಸಾಲ ಪಡೆದೋಕು ಕೂಡಿ ಈ ಎಫ್ಐಡಿನ ಬಳಸಿಕೊಂಡು ಅವು ಮಾಹಿತಿ ತಂತು. ಜಿಲ್ಲೆಯ 62,685 ರೈತಂಗ ಫ್ರೂಟ್ಸ್ ತಂತ್ರಾಂಶತ್ತು ಇಕ್ಕಕಲೆ ಪೆದ ನೋಂದಣಿ ಮಾಡಿಂಡಿತು. ಅವರ ಮಾಹಿತಿ ಬೋಂಡಿಯನವು ಪಕ್ಕತರ ರೈತ ಸಂಪರ್ಕ ಕೇಂದ್ರದ ಸಂಪರ್ಕ ಮಾಡುವನಕ್ಕೆ ಅವು ಅರಿಚಿಟಿತು. ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪುರುಡು ಕೊಡುವ ಉದ್ದೇಶದ ಬೃಹತ್ ಪಿಂಜ ಮಧ್ಯಮ ಕೈಗಾರಿಕಾ ಸಚಿವಂಗಡ ಕೊರವು ಕಾರ್ಯಕ್ಕೆ ಒಂದು ದಿನದ ಉದ್ಯಮಿಯಾಗು ಉದ್ಯೋಗ ನೀಡು ಎನ್ನುವ ಕಾರ್ಯಕ್ರಮ ಪಿಂಜ ಕೈಗಾರಿಕಾ ಅದಾಲತ್ ಕಾರ್ಯಾಗಾರತನ ಇದೇ 18 ಫಲಕ 9:30 ಮಧ್ಯಾಹ್ನ 3:30 ಆಯೋಜನೆ ಮಾಡಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಪ ಈ ಕಾರ್ಯಾಗಾರತ್ತು ಕೂಡಿಯಾಡು ಕಿರಾದೆ ಉಳ್ಳವು ebiz.karnataka.gov.in ಜಾಲತಾಣತರ ಮೂಲಕ ಪೆದ ನೋಂದಣಿ ಮಾಡಿಯೋಲು. ಅಲ್ಲತೆ ಕೈಗಾರಿಕೋದ್ಯಮಿಯ ಕೈಗಾರಿಕಾ ಸಂಘ ಸಂಸ್ಥೆಯ ಪಿಂಜ ಜನಪ್ರತಿನಿಧಿಯ ಅಂದೇ ಮಧ್ಯಾಹ್ನ 3:30 ನಡೆಪಂತ ಕೈಗಾರಿಕಾ ಅದಾಲತ್ಲು ನಿರ್ಕಮಾಡ್ನ ಅರ್ಜಿನ ದುಂಬಿಚಿಟ್ಟಿತು ಕೂಡಿಯಾಡುವನಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕಗಳನ್ನು ಶಂಕರ ನಾರಾಯಣ ಅರಿಚಿಟ್ಟಿತು. ರೈತಂಗಕ್ಕೆ ಆರ್ಥಿಕ ಬೆಂಬಲ ಕೊಡಬೇಕಾಯಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಲು ನೋಂದಣಿ ಮಾಡಿ ಅಂಡ ರೈತಂಗಕ್ಕೆ 4 ತಿಂಗಳಕ್ಕೊಮ್ಮ ದಂಡ ಇರತ್ತೆ. ಕಾಲಕ್ಕೆ 6,000 ರೂಪಾಯಿತನ ಇಂಡ ಬ್ಯಾಂಕ್ ಖಾತೆಗೆ ನೇರ ಜಮಾ ಮಾಡಿ ನೋಡು. ಈ ಯೋಜನೆ ಅಡಿಲು ಜಿಲ್ಲರ 49,580 ದಂಡ ರೈತಂಗ ನೋಂದಣಿ ಮಾಡಿತ್ತು. ಈ ಸಂಬಂಧ ಈ ಯೋಜನೆ ಪ್ರಯೋಜನ ಪಡೆದನುಳ್ಳ ಅರ್ಹ ರೈತಂಗ ಇನ್ನು ಮಿನ್ನಕ್ಕೂ ಈ ಯೋಜನೆ ಪ್ರಯೋಜನ ಪಡೆದು ಅನಕ ಈ ಕೆವೈಸಿ ಮಾಡಿಚಿಟ್ಟವನ್ನ ಕಡ್ಡಾಯ ಮಾಡಿತ್ತು. ಅರ್ಹ ಫಲಾನುಭವಿಯ ಆನ್ಲೈನ್ ಮೂಲಕ ಇಲ್ಲೆಂಗಿ ಪಕ್ಕತ್ರ ನಾಗರಿಕ ಸೇವಾ ಕೇಂದ್ರದ್ದು ಇದೇ ಕಾಲ March 31 ಒಳಿಯ ಈ ಕೆವೈಸಿ ಮಾಡಿಚಿಟ್ಟವನಕ್ಕೆ ಪ್ರಕಟಣೆ ಅರಿಚಿಟ್ಟಿತು. ಅವರ ಮಾಹಿತಿಗೆ ಪಕ್ಕತ್ರ ರೈತ ಸಂಪರ್ಕ ಕೇಂದ್ರ ಇಲ್ಲೆಂಗಿ ನಾಗರಿಕ ಸೇವಾ ಕೇಂದ್ರದನ್ನ ಸಂಪರ್ಕ ಮಾಡಲು. ರಾಜ್ಯದ ಕೊರೋನಾ ಪತ್ತೆ ಮುದ್ರೋಗತರ ಕೂಟಕ್ಕೂ ರೂಪಾಂತರಿ ಒಮಿಕ್ರಾನ್ ಪ್ರಕರಣ ಎಗ್ಗಿಲತೆ ಪಬ್ಬಿಂಡುಳ್ಳಾಂಡ ಮಾರಿಪತ್ತು ಈ ವಾರತಿಂಜ ಅನ್ವಯ ಯಾಪನಕ್ಕೆ